ಸಮಯ ಈಗ 6:25. ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಕೆಳಗರೆ ವಿರಾಜಪೇಟೆ ತಾಲೂಕು ಹರಿಹರ ಗ್ರಾಮದ ಪೆಮ್ಮಣಮಡ ಮುರಳಿ ತಿಮ್ಮಯ್ಯ ಅವರ ಕೃಷಿ ಅನುಭವಗಳನ್ನು ಇವತ್ತು ಪ್ರಸಾರ ಮಾಡ್ತಾ ಇದೀವಿ. ಮುರಳಿ ತಿಮ್ಮಯ್ಯನವರೇ ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ ಸರ್. ತಮ್ಮ ವಯಸ್ಸೆಷ್ಟು? 53 ವರ್ಷ. ಓಕೆ, ಏನ್ ಓದಿದ್ದು ತಾವು? ನಾನು ಬಿಎ ಡಿಗ್ರಿ ಮಾಡಿದ್ದೀನಿ ಸರ್, ಬಿಎ ಮಂಗಳೂರಲ್ಲಿ ಓದಿದ್ದು ಸರ್. ಅಪ್ಪ ಅಮ್ಮ? ತಂದೆ ಇಲ್ಲ, ತಂದೆ ರಿಟೈರ್ಡ್ ಆರ್ಮಿ, ಅವರು ಎಕ್ಸ್ಪೈರ್ಡ್ ಆಗಿ 1 ವರ್ಷ ಆಯ್ತು ಸರ್. ಅವ್ರಿಗೆ 84-85 ಆಗಿತ್ತ? 90 ವಯಸ್ಸು ಆಗಿತ್ತು. ಮಂಗಳೂರು ಫರ್ಟಿಲೈಸರ್ ಕೆಮಿಕಲ್ ಫ್ಯಾಕ್ಟರಿ ಇದ್ದ ಸರ್, ಪಣಂಬೂರಲ್ಲಿ. ಹೌದ್ರಾ? ಅಲ್ಲಿ ಸ್ವಲ್ಪ ಸರಿ ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿ. ತಾಯಿ ರಿಟೈರ್ಡ್ ಹೆಡ್ ಮಿಸ್ಟ್ರೆಸ್. ಹೌದ್ರಾ? ತಂದೆ ಹೆಸರು ಪಿ ಬಿ ಗಣಪತಿ ಅಂತ, ತಾಯಿ ಹೆಸರು ಪಿ ಲಾಲು ಗಣಪತಿ ಅಂತ. ಅಮ್ಮ ಗಟ್ಟಿ ಇದ್ದಾರಾ? ಸುಮಾರಾಗಿ ಪರವಾಗಿಲ್ಲ ಸರ್, ಚೆನ್ನಾಗಿದ್ದಾರೆ, ಓಡಾಡ್ತಿರ್ತಾರೆ. ಅವರಿಗೆ 81 ವಯಸ್ಸಾಯ್ತು ಸರ್. ಸರಿನೇ. ನೀವು ಪದವಿ ಮಾಡ್ಕೊಂಡು ಉದ್ಯೋಗಕ್ಕೆ ಹೋಗ್ಬೇಕನ್ನೋ ಒಂದು ಹೋಗ್ಬೇಕಿದ್ದೆ ಸರ್. ಸ್ವಲ್ಪ ವೆಲ್ಡಿಂಗ್ ಎಲ್ಲ ಕಲ್ತಿದ್ದೆ ಪಾರ್ಟ್ ಟೈಮ್ ಮಂಗಳೂರು ಓದ್ತಾ ಇರುವಾಗ. ಇಲ್ಲಿ ಮನೆ ಪರಿಸ್ಥಿತಿ ನೋಡಿ ಮನೆಗೆ ಬಂದಿದ್ದೆ ಸರ್. ಅಂದ್ರೆ ಮನೆ ಹಾಳಾಗ್ತಂತ ಹೇಳಿ. ಓ, ಎಷ್ಟು ಜನ ನೀವು ಮಕ್ಕಳು ನಿಮ್ಮ ತಂದೆ ತಾಯಿಗೆ? ಮಕ್ಕಳು 3 ಜನ, ಅಕ್ಕಂದು ಮದುವೆ ಆಗಿದೆ, ಅವ್ರಿಗೆ 2 ಜನ ಮಕ್ಕಳು, ಒಂದು ಗಂಡು ಹೆಣ್ಣು. ಮಗಳದ್ದು ಮದುವೆ ಆಗಿದೆ, ಮತ್ತೆ ನನಗೆ 3 ಹೆಣ್ಣು ಮಕ್ಕಳು. ಇನ್ನೊಬ್ರು ತಮ್ಮ ಇದ್ದಾರೆ, ಅವರು ಸ್ವಲ್ಪ ಸಾಧು ಎಕ್ಸ್ಪೈರ್ಡ್ ಆಗಿ 1 ವರ್ಷ ಆಯ್ತು ಮೊನ್ನೆ. ಸರಿ, ಮನೆ ಹಿರಿಮಗ ನೀವ? ಹಿರಿಮಗ ನಾನು ಸರ್, ಅವ್ರು ಹುಟ್ಟುವಾಗಿ ಸಾಧು. ಹೌದಾ? ಒಟ್ಟು ಎಷ್ಟು ಎಕರೆ ಅಪ್ಪ ಮಾಡಿದ್ದು ಜಮೀನು ತೋಟ ಇದೆ? ಹರಿಯಾದಲ್ಲಿ 10 ಎಕರೆ, ಮತ್ತೆ ವೆಸ್ಟ್ ಮಲೆಯಲ್ಲಿ 20 ಎಕರೆ ತೋಟ ಉಂಟು ಸರ್. ಓಹೋ, ಕಾಫಿ, ಒಳ್ಳೆ ಮೆಣಸು, ಅಡಿಕೆ, ಇದೆಲ್ಲ ಬೆಳೆಸಿದೀನಿ ಸರ್. ಆಮೇಲೆ ತಾಳೆ, ಗದ್ದೆ ಹತ್ರ ತಾಳೆ ಹಾಕಿದೀನಿ, ರಾಮ ಲಕ್ಷ್ಮಣ ಹೊಳೆ ಹತ್ರ ಒಂದು 10 ಎಕರೆ ತಾಳೆ ಹಾಕಿದೀನಿ. 8 ಎಕರೆ ಫಸಲು ಕೊಡ್ತದೆ, ಪುನಃ ಒಂದು 2-3 ಎಕರೆ ಎಕ್ಸ್ಟೆನ್ಷನ್ ಮಾಡಿದ್ದೀನಿ ಗದ್ದೆಯಲ್ಲಿ ಸರ್. ಹೌದಾ? ತಾಳೆ ಹಾಕಿ ಎಷ್ಟು ವರ್ಷ ಆಯ್ತು? ಅಂದಾಜು ಒಂದು 15-20 ವರ್ಷ ಆಯ್ತು ತಾಳೆ ಬೆಳೆ. ಚೆನ್ನಾಗಿ ಬರ್ತಾ ಇದೆಯಲ್ವಾ? ಸುಮಾರಾಗಿ ಪರವಾಗಿಲ್ಲ, ತಿಂಗಳಿಗೆ 2,000 ಕೆಜಿ ಬರ್ತದೆ. ನಮ್ಮ ಇಲ್ಲಿ ಒಂದು ನೇಬರ್ ಪರಿಚಯ ಮಾಡಿ ತಾಳೆ ಬೆಳೆ ಹಾಕಿ ನಿಮಗೆ ಬರ್ತದೆ. ಮೊದಲೆಲ್ಲ ಅವರು ತುಂಬಾ ನೀರಲ್ಲಿ ಹಾಕ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ಕಂಪನಿ ಅವರು. ನೀರಲ್ಲಿ ಆಗುದಿಲ್ಲ ಸರ್, ಸ್ವಲ್ಪ ಡ್ರೈ ಬೇಕು, ಆಮೇಲೆ ಎಲ್ಲ ಚರಂಡಿ ಹೊಡೆಸಿ ಎಲ್ಲ ರೆಡಿ ಮಾಡಿ ಸರ್. ಸ್ವಲ್ಪ ಹುಲ್ಲೆಲ್ಲ ಬಂದ್ಬಿಡ್ತಿತ್ತು, ಮೇಂಟೆನೆನ್ಸ್ ಇಲ್ಲ, ಒಂದ್ 2 ವರ್ಷ ಬಿಟ್ಟು ಬಿಟ್ಟಿದೆ. ಆಮೇಲೆ ಸ್ವಲ್ಪ ವೀಟ್ ಕಟ್ರಲ್ ತೆಗೆದು ಓಲಿ ಮೇಕಲ್ ತೆಗೆದು ಚೆನ್ನಾಗಿಟ್ಟಿದ್ದೀನಿ ಸರ್, ಪರವಾಗಿಲ್ಲ, ಒಳ್ಳೆ ಬೆಳೆ ಬರ್ತದೆ ಸರ್. ನೋಡಿ, ಅದಕ್ಕೆ ರೋಡ್ ಎಲ್ಲ ಮಾಡ್ಕೊಟ್ಟಿದ್ದೀನಿ ಈ ವರ್ಷ. ಹೌದಾ? ಇಲ್ಲದೆ ಅರ್ಧ ರೋಡ್ ಇತ್ತು ಗದ್ದೆವರೆಗೆ. ಸರಿನೇ ಸರಿನೇ. ಅತಿ ತೇವ ಒಳ್ಳೇದಲ್ಲ ಯಾವುದೇ ಮರ ಗಿಡಗಳಿಗೆ. ಯಾವ ಬೆಳೆಗೆ ತೇವ ಜಾಸ್ತಿ ಇರಬಾರದು, ಬಿಸಿಲು ಬೇಕು, ಮಳೆ ಬೇಕು, ಹಾಗೆ. ಹೌದಾ? ಹದವಾದ ತೇವ ಇರಬೇಕು, ಬಿಸಿಲು ಮೇಲೆ ಬೀಳ್ತಾ ಇರಬೇಕು. ತಾಳೆ ಗಿಡಕ್ಕೆ ಹದವಾದ ತೇವ ಬೇಕು, ಜನವರಿಯಿಂದ ನೀರು ಕೊಡ್ತಾ ಇರ್ಬೇಕು, ಜನವರಿ ಫೆಬ್ರವರಿ ಮಾರ್ಚ್ ವರೆಗೆ ಒಂದು 2 ಟ್ರಿಪ್ ನೀರು ಕೊಟ್ಟರೆ ಸಾಕು. ಮುಂದಿನ ಫಸಲು ಚೆನ್ನಾಗಿರ್ತದೆ ಸರ್, ಅಲ್ವಾ? ಕಾಯಿ ಚೆನ್ನಾಗಿರ್ತದೆ. ವರ್ಷವಿಡೀ ನಿಮಗೆ ಫಸಲು ಸಿಗ್ತಾ ಇರುತ್ತೆ? ವರ್ಷವಿಡೀ ಬರ್ತದೆ ಸಾಧಾರಣವಾಗಿ. ಮೇ ಜೂನ್ ಅಲ್ಲಿ ಬಂಪರ್ ಫಸಲು ಜಾಸ್ತಿ ಬರ್ತದೆ ಸರ್, 3 ಟನ್ ಎಲ್ಲ ಬರ್ತದೆ. ಹೌದಾ? ಮಾರಾಟದ್ದು ಸಮಸ್ಯೆನೇ ಇಲ್ಲ ಅಲ್ವಾ? ಮಾರಾಟ ಸಮಸ್ಯೆ ಇಲ್ಲ ಸರ್, ಇಲ್ಲಿ ಹತ್ತಿರದಲ್ಲಿ ಟಿ ಶರ್ಟ್ ಗಿರಿಯಲ್ಲಿ ತೆಗಿತಾರೆ ಸರ್. ನಾನು ಫೋನ್ ಮಾಡಿದ್ರೆ ಒಂದ್ ದಿವಸ ಮುಂಚೆ ಮಚ್ಚ ಮಾಡ ಉಮೇಶ್ ಅಂತ, ಸ್ವಲ್ಪ ರಾತ್ರಿ ಆದ್ರೆ ವೆಯ್ಟ್ ಮಾಡ್ತಾರೆ, ಒಳ್ಳೆ ಕೋಪರೇಟ್ ಮಾಡ್ತಾರೆ. ನೋಡಿ ನೋಡಿ, ಆ ತರ ಸಹಕರಿಸ್ಬಿಟ್ರೆ ಖುಷಿ ಆಗ್ತದೆ, ಬಹಳ ಖುಷಿ ಆಗ್ತದೆ. ಒಳ್ಳೆ ಜನ ಯಾರು ಅಷ್ಟು ಹೆಲ್ಪ್ ಮಾಡೋದಿಲ್ಲ, ನಮ್ ಸ್ವಲ್ಪ ಟ್ರ್ಯಾಕ್ಟರ್ ಎಲ್ಲ ಉಂಟು, ಹಣ್ಣು ತಗೊಂಡು ಹೋಗ ಲೇಟ್ ಆಗ್ಬಿಡ್ತಾರೆ ಹಣ್ಣು ಕುಯ್ದು, ಅವರು ಸ್ವಲ್ಪ ವೆಯ್ಟ್ ಮಾಡ್ತಾರೆ, ಎಲ್ಲ ಕೋಪರೇಟ್ ಮಾಡ್ತಾರೆ. ಸುಮಾರು ಹಣ್ಣು ಬರ್ತದೆ ಸರ್, ತಿಂಗಳಿಗೆ 15-20 ಟನ್ ಹೋಗ್ತದೆ. ಹೌದಾ, ಅದನ್ನೆಲ್ಲ ಸಂಗ್ರಹಿಸೋ ಜವಾಬ್ದಾರಿ ಮಚ್ಚು ಮಾಡೋ ಉಮೇಶ್ ಅವ್ರದ್ದು. ಅವರು ಸುಮಾರು ವರ್ಷ ತಾಳೆ ಕಂಪನಿಯಲ್ಲಿ, ಇಲ್ಲಿ ಪನಪೇಟೆ ಹೆಡ್ ಆಫೀಸ್ ನಮ್ ಪಡಗಿ ಇದು ಒಂದೇ ಕಾಣ್ತದೆ, ಗೊತ್ತಿಲ್ಲ. ದಕ್ಷಿಣ ಕೊಡಗದಲ್ಲಿ ಬೆಳೆ ಜಾಸ್ತಿ ಬರೋದು ಸರ್ ನನ್ನ ಮಟ್ಟಿಗೆ. ಕೊರೋನಾ ಹಿನ್ನೆಲೆಯಲ್ಲಿ ಬೆಲೆ ಕಡಿಮೆ ಆಯ್ತು ಅನ್ನೋ ಪ್ರಸಂಗನೇ ಇಲ್ಲ ಅಲ್ವಾ? ಇಲ್ಲ ಅದೇನಿಲ್ಲ, ನಮಗೆ ಬೆಲೆ ಜಾಸ್ತಿ ಕೇಳೋದಲ್ಲೆಲ್ಲ 16 ರೂಪಾಯಿ ಮೇಲೆ ಉಂಟು ಸರ್. ನಮಗೆ ಈ ವರ್ಷ ಪರವಾಗಿ ಒಳ್ಳೆ ಬೆಲೆ ಕೊಟ್ಟಿದ್ದಾರೆ, 16 ರೂಪಾಯಿ ಮೇಲೆ ಸಿಕ್ತು, ಮತ್ತೆ ಏರಿಯಸ್ ಏನೋ ಒಂದ್ ಸ್ವಲ್ಪ 2-3 ರೂಪಾಯಿ ಬರ್ತದೆ. ಹೌದಾ, ಅದು ಈಗ ಈ ಒಳ್ಳೆ ದೊಡ್ಡ ಅಮೌಂಟ್ ಬಂತು, ನಮಗೆ ಉಪಯೋಗ ಆಯ್ತು, ಒಳ್ಳೆ ನೋಡಿ ಬ್ಯಾಂಕ್ ಅಕೌಂಟಿಗೆ ಬರ್ತದೆ. ಓಹೋ, ಪ್ರಾರಂಭದಲ್ಲಿ ನೀವು ಗಿಡ ಹಾಕೋದು ಮತ್ತೇನು ಬೇರೆ ಬೇರೆ ಕೆಲಸಗಳಿಗೆಲ್ಲ ತೋಟಗಾರಿಕೆ ಇಲಾಖೆ ಸಹಾಯ ನೀಡಿದೆ, ಮಾರ್ಕ್ ಮಾಡಿ ಕೊಟ್ಟಿದ್ದು. ಅದು ತ್ರಿಕೋನ ಆಕಾರದಲ್ಲಿ ಮಾಡಬೇಕು, 25-30 ಅಡಿಗೆ, 2.5 ಗುಂಡಿ ತೆಗೆದ್ರೆ ಸಾಕು, ಅದ್ರ ಬೇರೆ ಮೇಲೆ ಇರ್ತಾರೆ ಸರ್. ನಮ್ಮ ಗದ್ದೆಯಲ್ಲಿ ಭತ್ತದ ಬೆಳೆ ಮಾಡ್ತಿದ್ದೀವಿ, ದೊಡ್ಡ ಭತ್ತ, ಆಮೇಲೆ ಹೊರಗಡೆ ಎಕ್ಸ್ಪ್ರೆಸ್ ಹಾಕಿದೀನಿ. ನಾನು ಇಡೋಕೆ ಬರೇ ನೀರು ಸರ್, ನೀರು ಬಕೆಟ್ ಅಲ್ಲಿ ಬಸ್ದು ಒಂದ್ ಇಂಟ್ರೆಸ್ಟ್ ಮೇಲೆ ಮಾಡಿದ್ ಸರ್. ನೋಡಿ, ಆಗ ನಮ್ಗೆ ಆಳುಗಳು ಚೆನ್ನಾಗಿದ್ರು, ನೀರೆಲ್ಲ ಇದ್ ಮಾಡಿ ಬಹಳ ಖುಷಿಯಿಂದ ನೆಟ್ಟಿದ್ವಿ ಸರ್. ಓಹೋ, ನನಗಲ್ಲಿ 4-5-6 ವೀಡ್ ಕಟ್ರು ಉಂಟು ಸರ್. ಹೌದಾ, ಟಿಲ್ಲರ್ ಟ್ರ್ಯಾಕ್ಟರ್ ಜೀಪ್ ಎಲ್ಲ ನಡೆದ್ರು, ಕಾರ್ ಅಲ್ಲಿ ಮರ್ಕೊಂಡಿದ್ ಎಲ್ಲ ದೇವಸ್ಥಾನ, ಸುಬ್ರಹ್ಮಣ್ಯ ದೇಹದಿಂದ ಚೆನ್ನಾಗಿದ್ದೀನಿ ಸರ್. ನಾನು ಇಲ್ಲಿ ದೇವಸ್ಥಾನದಲ್ಲಿ 15-20 ವರ್ಷ ಆಯ್ತು, ವೈಸ್ ಪ್ರೆಸಿಡೆಂಟ್ ಕಮ್ ಪ್ರೆಸಿಡೆಂಟ್ ಆಗಿದ್ದೀನಿ ಸರ್. ಎಲ್ಲ ದೇವ್ರ ದೇ ಸರ್, ಮಾಡಿದ್ರೆ ಎಲ್ಲ ಆಗ್ತದೆ ಸರ್, ಯಾವ್ದು ಆಗದ್ರು ಅಂತಿಲ್ಲ. ತಾಳೆ ಬೆಳೆ ಮಧ್ಯೆ ಕೊಕ್ಕೋ ಹಾಕಿದೀನಿ, ಅಡಕೆ ಹಾಕಿದೀನಿ, ಹಾಗೆ ಕಾಫಿ ಉಂಟು, ಜಾಸ್ತಿ ನೆರಳಾಗ್ತದೆ, ಅಷ್ಟು ಸಿಗೋದಿಲ್ಲ ಆದ್ರೂ ತಕ್ಕಷ್ಟು ಸಿಗುತ್ತೆ. ಅಡಿಕೆ ಸಿಗ್ತದೆ ಸರ್ ಚೆನ್ನಾಗಿ, ನನಗೆ ಈಗ 8-10 ಎಕರೆಯಲ್ಲಿ ಒಳ್ಳೆ ಇನ್ಕಮ್ ಸರ್. ಅಲ್ಲಿ ನೋಡಿ, ಕೊಕ್ಕೋ ಸ್ವಲ್ಪ ಸಿಗ್ತದೆ, ಅದೊಂದು 500 ಗಿಡ ಉಂಟು ಸರ್. ಮೊದಲು VRL ಮಾಡ್ತಿದ್ದೆ ಪುತ್ತೂರಿಗೆ ಕ್ಯಾಂಪು, ಈಗ ಇಲ್ಲಿ ಕ್ಯಾಂಪು ಗೋಣಿಪಲ್ಲಿ ತೆಗಿತಾರೆ ಸರ್, ಡ್ರೈವಿಂಗ್ಸ್ ಕೊಡೋ ಸರ್. ಹೌದಾ, ಅದು ಎಲ್ಲ ಸಣ್ಣ ಅಮೌಂಟ್, ನನಗೆ ಮೊದಲೆಲ್ಲ ಕೆಜಿಗೆ 225 ಸಿಗ್ತಾ ಇತ್ತು, 180 ರೂಪಾಯಿ ಇದೆ ಸರ್. ಅದು ಹೀರೆಕಾಯಿ ಟೈಪ್ ತೆಗೆದು ಗೋಣಿ ಚೀಲದಲ್ಲಿ ಹಾಕಿ ಒಂದು 6 ದಿವಸ ಬೆಳಿಗ್ಗೆ ಸಾಯಂಕಾಲ ಆ ಕಡೆ ಕಡೆ ಮಗಿತಾ ಇರ್ಬೇಕು ಸರ್. ಆಮೇಲೆ ಅದು ಚಾಕ್ಲೇಟ್ ಕಲರ್ ಬರ್ತದೆ, ಚಾಕ್ಲೇಟ್ ಮಾಡ್ತಾರೆ ಅದನ್ನು, ಅದನ್ನ ಕೊಡ್ಬೇಕು ಒಣಗಿಸಿ. ಇವತ್ತು ಸ್ವಲ್ಪ ಮಳೆ ಇದ್ದ ಕಾರಣ ನಮ್ಮ ಮಿಸ್ಸಸ್ ಒಂದು ಟ್ರೈ ಮಾಡಿ ನಾವು ಮನೆ ಹತ್ರ ಒಣಗಿಸಿ ಬೆಚ್ಚಲ್ಲಿ, ಅದು ಮಾಡ್ಬೋದು ಸರ್. ನಮ್ ಮಿಸ್ಸಸ್ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನಿಮ್ಮಲ್ಲಿ ಆನೆಗಳ ಸಮಸ್ಯೆ ಇಲ್ವಾ? ಆನೆಗಳು ವೆಸ್ಟಮಲ್ಲಿ ಬರ್ತದೆ ಸರ್, ಈಗ ಒಂದು 2-3 ವರ್ಷದಿಂದ ಆನೆ ಬರ್ತದೆ ಸರ್, ಕಾಫಿ ಗೀಪಿ ಎಲ್ಲ ಲೂಟಿ ಮಾಡ್ತದೆ, ಸ್ವಲ್ಪ ಬಾಳೆ ಅಡಕೆ ತೆಂಗೆಲ್ಲ ಲೂಟಿ ಮಾಡುದು ಸರ್, ಎಲ್ಲ ಎದ್ದಾಗ್ಬಿಡ್ತದೆ. ಬೈನೆ ಮರಕ್ಕೆ ತೊಂದರೆ ಕೊಟ್ಟಂಗೆ ತಾಳೆ ಮರಕ್ಕೆ ಆನೆಗಳು ಏನ್ ತೊಂದರೆ ಕೊಡ್ಲಿಕ್ಕೆ? ಅದೇನು ಬರ ಸರ್, ತಾಳೆ ಅಂದ್ರೆ ಸರ್ ಅದು ಮುಳ್ಳಿರ್ತದೆ. ಹೌದು ಹೌದು, ಈ ತಾಳೆ ಬೆಳಗ್ಗೆ ಆನೆಗೆ ಏನ್ ತೊಂದ್ರೆ ಇಲ್ಲ, ಮೊದಲೆಲ್ಲ ಹೇಳ್ತಾ ಇದ್ರು ಹಾವೆಲ್ಲ ಇರ್ತದೆ ಅಂತ ನಾಗರಾವ್, ಅದೇನ್ ಇಲ್ಲ ಸರ್, ಕೆರೆ ಹಾವೆಲ್ಲ ಇರ್ತದೆ. ಏನಂದ್ರೆ ಸಣ್ಣ ಗಿಡದಲ್ಲಿ ಇಲಿ ತಿಂದ್ಬಿಡ್ತದೆ ಸರ್, ಅದು ಸ್ಟಮ್ ಅನ್ನು ಇರ್ಬೇಕು ಗಿಡ ಸಪ್ಲೈ. ಸರಿ ಸರಿ, ಅದು ನಾವು ಎಷ್ಟು ಟೀಮ್ ಇಟ್ಟು ಎಷ್ಟು ಚೆನ್ನಾಗಿಟ್ರು ಇಲಿ ಬಹಳ ತೊಂದರೆ ಕೊಡ್ತದೆ. ಅದಕ್ಕೆ ಭಗವಂತ ಅಥವಾ ನಿಸರ್ಗ ಕೆರೆ ಹಾವು ಬಿಟ್ಟಿರೋದು. ಅದೇ ಸರ್ ಅಲ್ವಾ, ಹಾಗಾಯ್ತು. ಕೋತಿಗಳ ಕಾಟನು ತಾಳೆಗಿಲ್ಲ ಅಲ್ವಾ? ಕೋತಿಗೆ ಏನ್ ತೊಂದರೆ ಇಲ್ಲ, ಗುಳ್ಳೆಗರಿ ನಾಯಿಗಳೆಲ್ಲ ತಿಂತದೆ, ತೊಂದರೆನಿಲ್ಲ. 10 ಎಕರೆಯಲ್ಲಿ ನೀವು ತಾಳೆ ಮರಗಳನ್ನು ಹಾಕಿ ಒಳಗಡೆ ಅಡಕೆಯನ್ನು ಹಾಕೊಂಡಿದ್ರಿ? ಹೌದು, ಕೊಕ್ಕೋ ಸ್ವಲ್ಪ 2 ಎಕರೆ ಗದ್ದೆಯಲ್ಲಿ ಹಾಕಿದ್ದೀನಿ, ಸ್ವಲ್ಪ ನೀರುಂಟು, ಕಾಫಿ ಕೊಕ್ಕೋ ಕೊಕ್ಕೋ ಎಲ್ಲ ಉಂಟು ಸರ್. ವಾರ್ಷಿಕವಾಗಿ ವರಮಾನ ಎಷ್ಟು ಬರ್ತಾ ಇದೆ ತಾಳೆಯಿಂದ? ಅಂದಾಜು ಮಾಡಲ ಸರ್, ಬರ್ತದೆ ಒಂದು 2-3-4 ಲಕ್ಷ ಒಳಗೆ ಬರ್ತದೆ. ಒಟ್ಟು ಲಾಭದಲ್ಲಿ ಇದ್ರಿ ಅಲ್ವಾ? ಸುಮಾರಾಗಿ ಪರವಾಗಿಲ್ಲ ಸರ್, ಅದೇನಂದ್ರೆ ನಮ್ಮ ಕೊಯ್ಲಿಗೆ ಸ್ವಲ್ಪ ಕಷ್ಟ ಉಂಟು, ನಮ್ಮಲ್ಲಿ ಪರ್ಮನೆಂಟ್ ಆಳುಗಳು ಇದ್ದಾರೆ, ಒಂದು 2-3 ಕಡೆ ಅವರು ಕುಯ್ತಾರೆ ಸರ್. ಸರಿ, ಎಷ್ಟೆತ್ತರವಾಗಿ ಬೆಳೆದವ ಈಗ ಮರಗಳು? ಈಗ 1-1.5 ಎಕರೆ 30 ಅಡಿ ಮೇಲೆ ಉಂಟು ಸರ್, ಅದಕ್ಕೆ ಸ್ವಲ್ಪ ಸಬ್ಸಿಡಿ ಎಲ್ಲ ಕೊಟ್ಟಿದ್ದಾರೆ ಕಂಪನಿಯವರು. ಸರಿನೆ ಸರಿನೆ. ಅತಿ ಮಳೆಗೆ ಏನು ತೊಂದ್ರೆ ಇಲ್ಲ ಅಲ್ವಾ ತಾಳೆ? ಎರಡೋ ಸಿದ್ಧಿ ಸ್ವಲ್ಪ ಮರ ಎಲ್ಲ ಬಿದ್ದೋಯ್ತು ಗಾಳಿಗೆ. ಹೌದ್ರಾ, ನನಗೆ ಆಶ್ಚರ್ಯ ಆಯ್ತು, ಎರಡೋ ಸಿದ್ಧಿ ತುಂಬಾ ಮಳೆಗಾಲ ಇತ್ತಲ್ಲ ಸರ್, ಆಗ ಸ್ವಲ್ಪ ಸಣ್ಣ ಮರ ಎಲ್ಲ ಸ್ವಲ್ಪ ಮೀಡಿಯಂ ಮರ ಬಿದ್ದೋಗಿದೆ ಸರ್, ಚಿಗುರು ಚೆನ್ನಾಗಿ ಉಂಟು ಸರ್. ಮತ್ತೆ ಸಗಣಿ ಗೊಬ್ಬರ ರಾಸಾಯನಿಕ ಗೊಬ್ಬರ ಕೊಡ್ತೀರಾ? ರಾಸಾಯನಿಕ ಗೊಬ್ಬರ ಕೊಡ್ತೀನಿ ಸರ್, DAP ಪೊಟಾಸ್ ಹಾಕ್ತೀನಿ, 3 ಸಲ ಕೊಡ್ತೀನಿ ಸರ್, ಮತ್ತೆ ಸ್ಪ್ರಿಂಕ್ಲರ್ 2 ಟ್ರಿಪ್ ನೀರು ಹಾಕ್ತೀನಿ, 2-3 ಟ್ರಿಪ್ ನನಗೆ ಸೌಕರ್ಯ ಇದ್ದಾಗೆ. ಒಳ್ಳೇದು ಒಳ್ಳೇದು. 2-3 ಮೋಟರ್ ಉಂಟು, 8 HP, 5 HP, 16 HP ಮೋಟರ್ ಎಲ್ಲ ಉಂಟು ಸರ್. ಸಗಣಿ ಗೊಬ್ಬರ ಕೊಡ್ತೀರಾ? ಸಗಣಿ ಗೊಬ್ಬರ ಕೊಡ್ಬೋದು ಸರ್, ಮೊದಲೆಲ್ಲ ಕೊಟ್ಟಿದ್ದೆ, ಈಗ ದನಕರ ಇಲ್ಲ, ಸ್ವಲ್ಪ ಆಗ್ರಹ ತೊಂದರೆ ಆಗಿ ದನಕರ ಎಲ್ಲ ಕೊಟ್ಟು ಬಿಟ್ಟಿದ್ದೀನಿ, ಸಗಣಿ ಗೊಬ್ಬರ ಕೊಡ್ತೀನಿ ಸರ್. ಈಗ ಅಡಿಕೆಯನ್ನ ಹಾಕಿದಿರಲ್ಲ, ಯಾವಾಗ ಹಾಕೊಂಡ್ರಿ ತಾಳೆ ಜೊತೆ? ತಾಳೆ ಬೆಳೆಯಾಗಿ ಅದು ಹಾಕಿ ಸರ್. ಅದರಿಂದ ಈಗ ಒಳ್ಳೆ ಬೆಲೆ ಇರೋದ್ರಿಂದ ಒಳ್ಳೆ ವರಮಾನ. ಅದೇ ಹೊರಗೆಲ್ಲ ಸರ್ ಅಡಿಕೆ, ಮತ್ತೆ ನಂದು ಹೊರಗೆಲ್ಲ ಸೈಡ್ ಆದಂತ ಒಳ್ಳೆ ಮೆಣಸೆಲ್ಲ ಬಿದ್ದಿದೆ, ಅದ್ರ ಸ್ವಲ್ಪ ಎಲ್ಲ ಬರ್ತಾ ಉಂಟು. ಪರವಾಗಿಲ್ಲ ಪರವಾಗಿಲ್ಲ. ಅದೀಗ ಎರಡು ವರ್ಷ ತುಂಬಾ ಮಳೆಗೆ ಸ್ವಲ್ಪ ಫ್ಲಡ್ ಬರ್ತದೆ, ನೀರು ಬಂದು ಬಿಡ್ತದೆ, ರಾಮಲಕ್ಷ್ಮಣ ತೀರ್ಥ, ಅದರಿಂದ ಸ್ವಲ್ಪ ಒಳ್ಳೆ ಮೆಣಸು ಬಳ್ಳಿ ಎಲ್ಲ ಹೋಗ್ಬಿಡ್ತು. ಇನ್ನುಳಿದಂತೆ ಈಗ ಫ್ಲಡ್ ಬಂದ್ರೆ ಅಥವಾ ನೆರೆ ಬಂದ್ರೆ ಅಡಿಕೆಗೆ ತಾಳೆಗೆ ಏನು ಸಮಸ್ಯೆ ಆಗಲ್ಲ ಅಲ್ವಾ? ಏನ್ ಸಮಸ್ಯೆ ಇಲ್ಲ, ನೀರು ನಿಲ್ತದೆ, ಹತ್ತು ದಿವಸ ನಿಲ್ತದೆ ಸರ್, ಕಳೆದ ಮಳೆಗೆ ಹತ್ತು ದಿವಸ ನೀರು ನಿಂತಿತ್ತು. ಓಹೋ, ಆದ್ರೂ ಬೆಳೆ ಬಂದ್ರೆ ಆಗುದಿಲ್ಲ ಅಲ್ವಾ? ಬೆಳೆ ಚೆನ್ನಾಗಿತ್ತು. ನಿಜ, ಕಷ್ಟಪಡ್ಬೇಕು. ಹೌದು, ಕಷ್ಟಪಡ್ಬೇಕು, ಪ್ರೀತಿ ಪಡ್ಬೇಕು ಅಲ್ವಾ? ಅದೇ ಅದೇ ಅದೇ, ನಮಗೆ ಇಂಟ್ರೆಸ್ಟ್ ಬೇಕು ಸರ್. ಈಗ ಮಾಡ್ತಾ ಇದ್ರೆ ಈಗ ಮೊದಲಾಗಿ ಎಲ್ಲ ಸ್ವಲ್ಪ ಆಳು ಕಾಳು ಕಡಿಮೆ, ಕಷ್ಟ ಸರ್. ನಿಜ. ಕಾಫಿ ಒಟ್ಟು ಎಷ್ಟು ಎಕರೆ ಇದೆ? ಕಾಫಿ 30 ಎಕರೆ ಉಂಟು ಸರ್. ಇದು 10 ಎಕರೆ ತಾಳೆ ಅಲ್ವಾ? 10 ಎಕರೆ ಸರ್. 30 ಎಕರೆ ಕಾಫಿ, ರೋಬಸ್ಟಾ, ಅರಬಿಕಾ ಎರಡು ಇಟ್ಕೊಂಡಿದ್ರೆ ಹೇಗೆ? ರೋಬಸ್ಟಾ ಬಳ್ಳಿ ಮೆಣಸು ಉಂಟು. ಮೆಣಸಲ್ಲ ಸುಮಾರು ಕಾಯಿಲೆ ಬಂದೆಲ್ಲ ಹೋಗ್ಬಿಟ್ಟಿದೆ. ಕಾಫಿ ಹೋಯ್ತಾ ಇದ್ದೀನಿ ಸರ್. ದೂರ ದೂರ ಅಡಿಕೆ ಉಂಟು. ಓ, ಅಲ್ಲಿನೂ ಅಡಿಕೆ ಹಾಕೊಂಡಿದ್ರಿ? ಅಡಿಕೆ ಹಾಕೊಂಡಿದ್ದೀನಿ ಇಲ್ಲಿ, ನನಗೆ ಹರಿಯಲ್ಲಿ 2-3 ಕಡೆ ತೋಟ ಉಂಟು. ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ಸ್ವಲ್ಪ ಅಡಿಕೆ ಎಲ್ಲ ಹಾಕ್ತೀನಿ. ನನಗೆ ಮೊದಲು ನಮ್ಮ ಅಡಿಕೆ ಬೆಳೆದಿಗೆ ಒಳ್ಳೆ ಜಾಗ ಇತ್ತಿಲ್ಲ, ಹಾಗಾಗಿ ಹಾಕಿದ್ದೀನಿ ಸರ್. ಅದರಲ್ಲಿ ಅಡಿಕೆ ಎಲ್ಲ ಸಿಗ್ತದೆ. ಎರಡು ಜಾಸ್ತಿ ಆಗ್ತದೆ, ಕಾಫಿ ಕಡಿಮೆ ಆಗ್ತದೆ. ಅದು ನಮ್ದು ಕ್ಯಾತರೆ ಮಣ್ಣು ಅಂತ ಹೇಳ್ತಾರೆ, ಅದೊಂದು ಬೆಲ್ಟು 5-6 ಎಕರೆ ಸಣ್ಣ ಏರಿಯಾ, 1.5-2 ಎಕರೆ ಅಡಿಕೆ ಕಾಫಿ ಎಲ್ಲ ಉಂಟು ಸರ್. ಬಳ್ಳಿ ಮೆಣಸು ಎಲ್ಲ ಅತಿ ಶೀತ ಆದ್ರೆ ಮೆಣಸು ಹೋಗ್ಬಿಡುತ್ತೆ. ಮೆಣಸು ಹೋಗ್ತಾ ಸರ್. ಮತ್ತೆ ಹಾಕ್ತಾ ಇರ್ತೀರಿ ಅಲ್ವಾ? ಮತ್ತೆ ಹಾಕ್ತಾ ಇರಿ, ಈಗ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ ಸರ್. ಅದು ಕವರ ತೋಟದಲ್ಲಿ ಮೆಣಸು ಹೇಳೋದಿಲ್ಲ ಸರ್, ಬರ್ತದೆ. ಹೌದು, ನೆರಳು ಹೆಚ್ಚಿಗಾಗ್ಬಿಟ್ರೆ ಮೆಣಸು ಹೇಳೋದಿಲ್ಲ, ಬರೋದಿಲ್ಲ ಸರ್. ಅದು ಬಹಳ ಕಷ್ಟ, ಮೆಣಸು ಬಾರಿ ಸರ್ಚಿತ್ತು ಶುಂಠಿಯಾಗಿ, ಬಹಳ ಕಷ್ಟ ಸರ್. ಕಾಫಿ ಎಷ್ಟು ಸಿಗ್ತಾ ಇದೆ ಇಳುವರಿ? ಸುಮಾರ ಪರವಾಗಿಲ್ಲ, 25-30 ಚೀಲ ಒಂದ್ ಎಕರೆಗೆ. 25-30 ಸಿಗ್ತದೆ ಸರ್. ನಮಗೆ ಇಲ್ಲಿ ಹರಿಯಾಣ ಸ್ವಲ್ಪ 15 ಕಿಲೋಮೀಟರ್ ದೂರ, ವೆಸ್ಟ್ ನಮ್ಮಲ್ಲಿ ತೋಟ, ಸ್ವಲ್ಪ ಹೋಗೋದು ಬರೋದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಸರ್. ತೊಂದ್ರೆ ಇಲ್ಲ, ಟ್ರಾಕ್ಟರ್ ಜೀಪ್ ಡ್ರೈವರ್ ಅಲ್ಲಿ ಇರ್ತಾರೆ, ಅವ್ರು ಆಳುಗಳು ಹೋಗಿ ಬರ್ತಾರೆ. ಮನ್ಸಿದ್ರೆ ಯಾವ್ದು ದೂರ ಅನ್ಸಲ್ಲ, ಯಾವ್ದು ಕಷ್ಟ ಅಂತ. ಮೊದಲು ಇವರು ತಂದೆ ಆರ್ಮಿಲಿ ಇದ್ದಾಗ ಆರ್ಮಿ ಲ್ಯಾಂಡ್ ಅದು, ಹಾಗಾಗಿ ನಡ್ಕೊಂಡು ಹೋಗಿ ತೋಟ ಮಾಡ್ತಿತ್ತು ಸರ್. ಶಾರ್ಟ್ ಕಟ್ ರೋಡ್ ಇತ್ತು, ಅದರಲ್ಲಿ ನಡ್ಕೊಂಡು ಹೋಗಿ ತೋಟ ನೋಡ್ಕೊಂಡು ಬರುತ್ತೆ. ಅಪ್ಪ ಅಮ್ಮ ಶ್ರಮ ಪಟ್ಟು ಕಾಳಜಿಯಿಂದ ಮಾಡಿದ್ರಿಂದ ಈಗ ನೀವು ಅದನ್ನು ಸ್ವಲ್ಪ ಈಗ ರೂಢಿ ಮಾಡಿಕೊಂಡು ಅಭಿವೃದ್ಧಿ ಮಾಡಿಕೊಂಡಿರೋ. ಹೌದು, ಈಗ ಹಸುಗಳು ಇಲ್ವೇ ಅಲ್ವಾ? ಇಲ್ಲೇ ಇಲ್ಲ ಸರ್. ಮೊದಲು ತುಂಬಾ ಇತ್ತು, ಒಂದು 20-25 ಜನ ಹಸು ಕರು ಎಲ್ಲ ಇತ್ತು, ಬೇಕಾದಷ್ಟು ಹಾಲು ಮೊಸರು ಎಲ್ಲ ಇತ್ತು, ಆಳುಗಳು ಸಮೇತ ಮೊಸರೆಲ್ಲ ಕುಡಿಯುದಿಲ್ಲ. ಆ ದಿನಗಳನ್ನ ನೆನಪು ಮಾಡ್ಕೊಂಡು ಈಗ ನಿಮ್ಮ ಮನೆಯವರು ಬಹಳ ಕಷ್ಟ ಸರ್. ಹಾಗೆ ಮಾಡ್ಬೇಕಂತ ಮನಸ್ಸುಂಟು, ಆಳುಗಳು ತೊಂದರೆ ಸರ್. ಈಗ ಆಳುಗಳು ಹೇಳಿದ ಕೇಳೋದಿಲ್ಲ, ಹಾಗಾಗಿ ಏನ್ ಮಾಡುದು. ಆ ದನಗಳಿಗೆ ಬರುವಾಗ ಸ್ವಲ್ಪ ಬೇಜಾರಾಯ್ತು, ಒಳ್ಳೆ ಬಹಳ ಕಷ್ಟ ಪುಷ್ಟವಾಗಿತ್ತು ಅಲ್ವಾ? ನಿಜ ನಿಜ. ಕಾಫಿ ಒಂದ್ ರೀತಿಯ ಅನುಭವ, ತಾಳೆದು ಇನ್ನೊಂದು ರೀತಿಯ ಅನುಭವ ಅಲ್ವಾ? ಅದೇ ಅದೇ ಸರ್. ತಾಳೆಗೆ ಮತ್ತು ಕಾಫಿಗೂ ನೀರು ನಿಮಗೆ ಲಭ್ಯ ಇದೆ ಅಲ್ವಾ? ಲಭ್ಯ ಇದೆ ಸರ್, ಎಲ್ಲ ಕಡೆ ಕೆರೆ ಮಾಡ್ಕೊಡಿದೀನಿ. ಮನೆ ಹತ್ರ ಕೆರೆ ಉಂಟು ಸರ್, ವೆಸ್ಟ್ ಬೆಂಗಾಲಲ್ಲಿ ಕೆರೆ ಉಂಟು, ಇಲ್ಲಿ 2 ಕೆರೆ ಉಂಟು, ಹೊಳೆ ಉಂಟು. ಒಂದು ಸರಿ ಬಿಡ್ಲಿಕ್ಕೆ ಬಿಡುದಿಲ್ಲ ಅಂದ್ರೆ ಕುಡಿಲಿಕ್ಕೆ ನೀರ್ ಬೇಕ ಸರ್, ದನಕರುಗಳಿಗೆಲ್ಲ ಕೆರೆ ಮಾಡ್ಕೊಂಡಿದ್ದೀವಿ. ಈಗ ನೀರಿಗೆ ಏನ್ ತೊಂದ್ರೆ ಇಲ್ಲ ಸರ್. ಮೀನು ಸಾಕ್ತೀರಾ? ಮೀನ್ ಇಲ್ಲ ಸರ್, ಸಾಕ್ಬೇಕಂತ ಇದ್ದೆ, ಮಾಡಿಲ್ಲ ಸರ್. ಮಾಡ್ಬೇಕು ಸರ್, ಏನ್ ಮಾಡುದು, ಎಲ್ಲ ದೂರದಲ್ಲಿ ತೋಟ ಆ ಕಡೆ ಈ ಕಡೆ ವ್ಯವಹಾರ. ಅಂದ್ರೆ ಕೃಷಿಯಲ್ಲಿ ಎಷ್ಟು ಮಾಡಿದ್ರು ಸಾಲದೆ? ಅದೇ ಮೊದಲೆಲ್ಲ 25-30 ಜನ ಇದ್ರು, ಈಗೆಲ್ಲ ಸ್ವಲ್ಪ ಕಡಿಮೆ ಬಿಡಬಾರ್ದು ಅಂತ ಮಾಡ್ತಾ ಇದ್ದೀವಿ ಸರ್. ಮಾಡ್ಬೇಕಂತ, ಇದನ್ನ ಮಾಡ್ಬೇಕು ಅದ್ ಮಾಡ್ಬೇಕನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಆದ್ರೆ ಹೌದು, ಇತಿಮಿತಿನೂ ಇದ್ದೇ ಇದೆ ಅಲ್ವಾ? ಅದೇ ಈಗ ಪುನಃ ಇನ್ನೊಂದ್ 2 ಎಕರೆ ತಾಳೆ ಗಿಡ ಹಾಕಿದೀನಿ. ತಾಳೆ ಗಿಡ ಕಂಪನಿಯಲ್ಲಿ ಕೊಡ್ತಾ ಇರ್ತಾರೆ, ನಾ ಹಾಕ್ತಾ ಇರ್ತೀನಿ ಸರ್. ಸ್ವಲ್ಪ ನೀರ್ ಜಾಸ್ತಿ, ನೀರಲ್ಲಿ ಆಗೋದಿಲ್ಲ ಸರ್, ಅದು ಸ್ವಲ್ಪ ಇಬೇಕು. ನಿಜ ನಿಜ. ಪದವಿ ಮಾಡ್ಕೊಂಡು ನೀವು ಯಾವ್ದೋ ಉದ್ಯೋಗಕ್ಕೆ ಹೋಗ್ಬೇಕನ್ನೋ ಒಂದು ಆಲೋಚನೆ ಇತ್ತ? ಆಲೋಚನೆ ಇತ್ತು ಸರ್, ಮನೆ ಹಾಳಾಗ್ತಾ ಅಂತ ಮನೆ ಸೇರಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಎಲ್ಲ ಚೆನ್ನಾಗಿದ್ದೀನಿ ಸರ್. ಅಂದ್ರೆ ನೀವು ಇಷ್ಟಪಟ್ಟು ಬಂದ್ರೆ ಅಪ್ಪ ಅಮ್ಮ ಕರೆಸಿದ್ರ? ನಾನೇ ಬಂದಿದ್ದೆ ಸರ್, ನನ್ನ ಸ್ವಂತ ಹಳ್ಳಿಯಲ್ಲಿ ಬಂದಿದ್ದೆ. ಹೌದಾ? ಮನೆಯಲ್ಲಿ ನೋಡ್ಬೇಕು ಸರ್, ಆಗ ತಂದೆ ತಾಯಿಗೆ ಅವ್ರ ಟೆನ್ಷನ್ ಎಲ್ಲ ಆಯ್ತು, ಮನೆ ಹಾಳಾಗ್ತಿ, ಇಲ್ಲದೆ ಇಷ್ಟು ಮಾಡ್ಲಿಕ್ಕೆ ಆಗ್ತಿಲ್ಲ ಸರ್. ನೋಡಿ, ಎಷ್ಟೋ ಜನ ಮಾತಾಡೋದಿದೆ ಸರ್ಕಾರಿ ನೌಕರಿಯಲ್ಲಿ ಇದಾರೆ, ಅದು ಚೆನ್ನಾಗಿದೆ, ಇವ್ರ ಉದ್ಯೋಗ ಚೆನ್ನಾಗಿದೆ, ಹಾಗೀಗ ಅಂತ ಅನ್ಕೊಂಡು. ನೀವು ನಿಮ್ಮ ವೃತ್ತಿ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ ಕೆಲಸ ನಾವು ಮಾಡಿದ್ರೆ ಆದಾಯ ಸಿಗ್ತೇವೆ ಸರ್, ನಮ್ಮ ಖರ್ಚು ವೆಚ್ಚ ಎಲ್ಲ ಅಲ್ವಾ ಅಲ್ಲೇ ಬರ್ಕೊಂಡು ಹೋಗ್ಬೋದು ಚೆನ್ನಾಗಿ. ಹೌದು ಹೌದು, ಅಂದ್ರೆ ಹಿಡಿತ ಇಟ್ಕೊಂಡು ಇದ್ರಲ್ಲಿ ಇದ್ದದ್ರಲ್ಲಿ ತೃಪ್ತಿ ಪಡ್ಬೇಕು ಸರ್. ಹಾ ಅದು ಈಗ ಮಾರ್ಕೆಟ್ ಆ ಕಡೆ ಆಗ್ತಾ ಇರ್ತಾರೆ ವೇರಿಯೇಷನ್. ಅದೇನ್ ತೊಂದ್ರೆ ಇಲ್ಲ, ಈಗ ನನಗೆ ಎರಡು ಮೂರು ಸಲ ಹತ್ರದಲ್ಲೇ ಒಂದು ವ್ಯಾಪಾರಸ್ಥರು ಇದ್ದಾರೆ, ಟೈಟಲ್ ಕಾಪಿ ಕಳಿಸ್ತೀನಿ, ಅವರೆಲ್ಲ ಅಕೌಂಟಿಗೆ ಅಮೌಂಟ್ ಎಲ್ಲ ಹಾಕ್ತಾರೆ, ಏನ್ ತೊಂದ್ರೆ ಇಲ್ಲ. ಓಹೋ, ಅಂದ್ರೆ ಒಣಗಿದ್ ಕಳಿಸ್ತೀರಾ ಹಸಿದ್ ಕಳಿಸ್ತೀರಾ? ಒಣಗಿದ್ ಕಳಿಸ್ತೇವೆ ಸರ್. ಒಣಗಿದ್ದು ನನಗೆ ಒಂದು ಕಣ ಎಲ್ಲ ಉಂಟು, ಒಂದು ಮುಕ್ಕಲು ಒಂದೇ ಗ್ರಹ ಕಣ ಎಲ್ಲ ಉಂಟು ಸರ್, ಸೌಕರ್ಯ ಉಂಟು ಸರ್. ಸರಿನಾ, ಅಂದ್ರೆ ಎಲ್ಲ ಕಡೆ ವಾಹನ ಎಲ್ಲ ಹೋಗ್ತದೆ, ಟ್ರ್ಯಾಕ್ಟರ್ ಎಲ್ಲ ಸ್ಪಾಟ್ ಗೆ ಹೋಗ್ತದೆ. ಸರಿನಾ, ಆದಷ್ಟು ಈಗ ತಾಂತ್ರಿಕವಾಗಿ ಮಾಡೋದು ಎಲ್ಲ ಅಲ್ವಾ. ವೀಡ್ ಕಟ್ರ ಉಂಟು, ಇನ್ನು ಬಾಡಿಗೆ ಸಿಗ್ತದೆ. ಈಗ ಮೊನ್ನೆ ಆಗಿ ವೆಸ್ಟ್ ಮನೆ ಎಲ್ಲ ಬಾಸ್ ಕಟ್ಟಿಗೆ ಸ್ವಲ್ಪ ಮಾಡ್ತದೆ, ಇಲ್ಲದೆ ಕಾಪಿಗಳಿಗೆ ಕಷ್ಟ ಸರ್. ಕೇರಳದವರು ಬಹಳ ಚೆನ್ನಾಗಿ ಮಾಡ್ತಾರೆ ಸರ್, ಎಷ್ಟು ಕಾಡಿದ್ರು ಕಟ್ಟಿದ್ರು ಮಾಡ್ಬಿಡ್ತಾರೆ ಬಹಳ ಸ್ಪೀಡ್ ಆಗಿ. ಅವ್ರದ್ದು ಅವ್ರ ಕೆಲಸ ಅಂದ್ರೆ ಕೆಲಸ ಸರ್, ಕೇರಳದವ್ರದ್ದು ಬಹಳ ಹುಷಾರ್ ಅವರು. ಒಟ್ಟು 40 ಎಕರೆ ನಿಮ್ದು ತೋಟ ಇಟ್ಕೊಂಡು ಎಷ್ಟು ಜನಗಳಿಗೆ ಉದ್ಯೋಗ ಕೊಟ್ಟಿದ್ದೀರಿ ಕಾರ್ಮಿಕರಿಗೆ? ಈಗ ಒಂದು 10-15 ಜನ ಇದ್ದಾರೆ ಸರ್, ಹೊರಗಡೆಯಿಂದ ಬರ್ತಾರೆ ಕಾಪಿಗಳಿಗೆ. ನೋಡಿ ನೋಡಿ, ಹೌದು ವರ್ಷ ವರ್ಷ ಸಮಸ್ಯೆ, ಏನ್ ತೊಂದ್ರೆ ಸರ್, ಕಾಪಿ ಕುಯ್ತಾ ಇದ್ದೀನಿ ಬರ್ತಾ ಇದ್ದಾರೆ. ಹುಡುಕ್ತಾ ಇದ್ರೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ, ಸ್ವಲ್ಪ ಪ್ರಯತ್ನ ಪಡ್ಬೇಕು. ಹೌದು, ಇಲ್ಲಿ ನಮ್ಮ ಹರಿಯಲ್ಲಿ ಪ್ರಗತಿಪರ ಸಂಘ ಎಲ್ಲ ಉಂಟು ಸರ್, ಅಲ್ಲಿ ಸೋಮವಾರ ಸೋಮವಾರ ಹೋಗ್ತೀವಿ, ವಿಚಾರ ವಿನಿಮಯ ಎಲ್ಲ ಮಾಡ್ಕೊಳ್ತೀವಿ. ಊರಿನಲ್ಲಿ ದೇವ್ರ ಹಬ್ಬ ಗದ್ದಲ ಆಗ್ತದೆ ಸಷ್ಟಿ ಅಂತ, ಎಲ್ಲ ಊರ್ ಜನಗಳ ಸೇರ್ತ ಸಹಕಾರ ಮಾಡ್ತಾರೆ ಸರ್. ಹೌದಲ್ಲ, ನೀವು ಚೆನ್ನಾಗಿದ್ರೆ ಬೇರೆ ಚೆನ್ನಾಗಿರ್ತಾರಂತ ಹೇಳ್ತಾರಲ್ಲ, ಎಲ್ಲ ನಮ್ಮ ಶ್ರೀ ಸುಬ್ರಹ್ಮಣ್ಯ ದೇವ್ರ ದಯ ಸರ್. ಹಾಗೆ ಹಾಗೆ, ತಾಳೆಗೆ ಕೆಲವೊಬ್ರು ಕಾಳ್ಮೆಣಸನ್ನ ಹಬ್ಸಿರೋದಿದೆ, ನೀವೇನಾದ್ರೂ ಆತರ ಮಾಡಿದ್ರೆ? ನಾನು ಮಾಡ್ಬೇಕಂತಿದ್ದೆ ಸರ್, ಆಗ ಸ್ವಲ್ಪ ಗದ್ದೆ ಲೆವೆಲ್ ಉಂಟು, ಮತ್ತೆ ಸ್ವಲ್ಪ ಎತ್ತರ ಉಂಟು, ದಿಬ್ಬ ಉಂಟು, ಅದ್ರಲ್ಲಿ ಒಳ್ಳೆ ಮೆಣಸು ಆಗ್ತದೆ, ತಾಳೆಗೆ ಹಬ್ಬಿಸಿಲ್ಲ ಸರ್. ಸರಿ, ಮಾಡ್ಬೋದು ಮಾಡ್ಬೋದು ಮಾಡ್ಬೋದು, ಕೆಲವೊಬ್ರು ಮಾಡ್ತಾ ಇದಾರೆ. ಒಂದು 5 ಬಾಸ್ಕೆಟ್ ಅಲ್ಲಿ ಇಡ್ಬೋದು, ಬಳ್ಳಿ ಆಗ್ತದೆ ಅಲ್ವಾ, ಮಾಡ್ಬೋದು, ಟ್ರೈ ಮಾಡ್ಬೋದು. ಹಂಗಾಗಿ ನೆರೆ ಬಂದು ಬಿಡ್ತದೆ ಸರ್, ರಾಮ ಲಕ್ಷ್ಮಣ ತೀರ್ಥ. ಅದೇ, ಅದರಿಂದ ಸ್ವಲ್ಪ ತೊಂದ್ರೆ, ಅದು 15 ದಿವಸ ನಿಂತು ಬಿಡ್ತದೆ, 2 ವಾರ ನಿಂತು ಬಿಡ್ತದೆ ಸರ್. ಕಾಳ್ಮೆಣಸು ಹೋಗ್ಬಿಡುತ್ತೆ? ಹೋಗ್ಬಿಡ್ತದೆ. ಹಾಗೆ ನಾನು ತುಂಬಾ ಇತ್ತು, ಬಹಳ ಚೆನ್ನಾಗಿತ್ತು, ಓಪನ್ ಏರಿಯಾ ಅಲ್ವಾ ಸರ್, ಚೆನ್ನಾಗಿತ್ತು. ಕಳೆ ಕೊಚ್ಚೋ ಯಂತ್ರ ಎಷ್ಟಿದಾವ ಅಂತ ಹೇಳಿದ್ರಿ? 6 ಉಂಟು ಸರ್, ಓಲೆ ಬೇಕಂತ ಇದೆ ಹಳೆಯದು, 20 ವರ್ಷ ಆಯ್ತು. ಬೇರೆ ಕೇಪ್ ಅವರ್ ಅಂತ ಇಲ್ಲಿ ಗೋಡೆ ಬಲಿ ಪುತ್ತರಿ ಸಂಘ ಎಲ್ಲ ಉಂಟು ಸರ್, ಅದರಲ್ಲಿ ತಗೊಂಡಿದ್ದೆ ಸರ್. ಆಮೇಲೆ ಟ್ರ್ಯಾಕ್ಟರ್ ಟಿಲ್ಲರ್ ಇದೆಯಾ? ಟ್ರ್ಯಾಕ್ಟರ್ ಉಂಟು ಸರ್, 2 ಟಿಲ್ಲರ್ ಉಂಟು, ಜೀಪ್ ಉಂಟು ಸರ್. ನೋಡಿ, ಒಂದು 3 ಕಾರ್ ಎಲ್ಲ ಉಂಟು ಸರ್, ಎಲ್ಲ ಮಾಡ್ಕೊಂಡಿದ್ದೀನಿ ದೇವ್ರದಿಂದ. ಹೌದು, ಅಂದ್ರೆ ನಿಮ್ಮ ಪರಿಶ್ರಮದಿಂದ ಎಷ್ಟೊಂದು ನೀವು ವ್ಯವಸ್ಥೆಯನ್ನ ಬಲಪಡಿಸ್ಕೊಂತ ಬಂದಿದ್ದೀರಾ? ಬಲಪಡಿಸ್ತೀವಿ ಸರ್, ಇಲ್ಲದ್ರೆ ನಮ್ಗೆ ಆಸ್ತಿ ಪಾಸ್ ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್, ಎಲ್ಲ ಸೌಕರ್ಯ ಬೇಕು ಸರ್. ಹೌದು ಹೌದು ಹೌದು. ಈಗ ತಾಳೆ ಕುಯ್ಲಿಕ್ಕೆ ನಾನು ಗದ್ದೆಗೆ ರೋಡ್ ಮಾಡ್ಕೊಂಡಿದ್ದೀನಿ, ಮೋರಿ ಎಲ್ಲ ಮಡಗಿ ಎಲ್ಲ, ಈಗ ಗದ್ದೆಲ್ಲಿ ಕೆರೆ ಮಾಡ್ಬಿಟ್ಟಿದ್ದಾರೆ, ನೀರು ಇದಾಗೋದಿಲ್ಲ, ಮೋರಿ ಮಡಗಿ ರೋಡ್ ಚೆನ್ನಾಗಿ ಮಾಡ್ಕೊಂಡಿಲ್ಲ, ಇಲ್ಲದೆ ಅರ್ಧ ರೋಡ್ ಇತ್ತು ಸರ್ ನನಗೆ, ಅರ್ಧ ರೋಡ್ ಮಾಡ್ಕೊಂಡಿದ್ದೆ. ನೋಡಿ, 8 ಎಕರೆ ಭತ್ತ ಬೆಳಿತೀನಿ. ಈಗಲೂ ಬೆಳಿತೀರಾ ಭತ್ತನ? ಈಗಲೂ ಬೆಳಿತೀನಿ, ಈ ವರ್ಷ ಬೆಳೆದೆ ಸರ್ ನಾನು 4 ಎಕರೆ. ಸುಮಾರಾಗಿ ಬರೋಲ್ಲ, ಮಿಷಿನ್ ಅಲ್ಲಿ ಕೊಡ್ತೀನಿ ಸರ್. ಯಾವ್ದು ತಳಿ ಹಾಕಿದ್ರಿ? ತುಂಗಭತ್ತ. ಅಂದ್ರೆ ಮಿಷಿನ್ ಅಲ್ಲಿ ಸಸಿ ನಾಟಿ ಮಾಡಿಸಿ ಬೆಳೆದಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಮಿಷಿನ್ ಅಲ್ಲಿ ಅಲ್ಲ, ಕೈ ನಾಟಿ ಮಾಡಿ ಸರ್. 3-4 ಎಕರೆ ಮೊದಲು ಏನ್ ಮಾಡಿದೆ, ಸ್ವಲ್ಪ ಚೆಲ್ಲಿದ್ರೆ ಹಾಕಿದ್ರಿಂದ ಭತ್ತ ಚೆಲ್ಲಿದ್ ಸರ್, ಎಲ್ಲ ನಷ್ಟ ಆಯ್ತು, ಒಂದು ಸ್ವಲ್ಪ ಪುನಃ ಉತ್ತು ಪುನಃ ನೆಟ್ಟಿದ್ ಸರ್, ಕೈ ನಾಟಿ ಮಾಡಿ ಸರ್. ಓಹೋ, ಸರಿ, ಸೇರಿಸ್ಕೊಂಡು ಗದ್ದೆ ಮಾಡಿದ್ರೆ ಬರ್ತದೆ ಸರ್ ಸುಮಾರಾಗಿ. ಈಗ ಈ ವರ್ಷ ಸ್ವಲ್ಪ ಪೂರ್ತಿ ಮಾಡ್ಬೇಕಂತಿದ್ದೀನಿ ಸರ್, ಇದೇ ಬೆಳೆ ಮಾಡಿದ್ರೆ ಅದಕ್ಕೆ ಒಳ್ಳೆ ಕೆಂಪು ಭತ್ತ ಒಳ್ಳೆ ಬೆಲೆ ಉಂಟು ಸರ್ ಸ್ಟಾರ್ಟಿಂಗ್. ನೋಡಿ ನೋಡಿ, 1900 2000 ರೂಪಾಯಿ ಎಲ್ಲ ಉಂಟು ಸರ್. ನಮಗೆ ಟ್ರ್ಯಾಕ್ಟರ್ ಇದ್ದ ಕಾರಣ ತಗೊಂಡೋಗಿ ಇಲ್ಲಿ ಗೋಣೆಪ್ಪ ಅಲ್ಲಿ ವ್ಯಾಪಾರದವರು ಇದ್ದಾರೆ ಐಮರೆ ಅಂತ, ಅವೆಲ್ಲ ಒಳ್ಳೆ ಬೆಲೆ ಕೊಡ್ತಾರೆ, ಇಮಿಡಿಯೇಟ್ ಕೊಡ್ಬೋದು ಸರ್. ಮಿಷಿನ್ ಅಲ್ಲಿ ಕೊಯ್ದು ಹುಲ್ಲೆಲ್ಲ ಹೋಗ್ಬಿಡ್ತದೆ, ಭತ್ತ ಸಿಗ್ತದೆ, ಅದು ಒಣಗಿಸಿ ಕೊಡ್ಬೇಕು, ಸರ್ ಮಾಡಿದ್ರೆ ಹಸಿ ಕೊಡ್ಬೋದು. ಈಗ ಹಸಿ ಎಲ್ಲ ತೆಗೆದು ಒಂದ್ 2 ದಿವಸ ಒಣಗಿಸ್ಬೇಕು ಸರ್, ಕೊಡುವಂತಂದ್ರೆ ಚೆನ್ನಾಗಿ ಕೊಡ್ಬೇಕು ಸರ್, ಕ್ಲೀನ್ ಮಾಡಿ ಕಾಫಿ ಭತ್ತ ಎಲ್ಲ. ಇಷ್ಟಪಟ್ಟು ಕೆಲಸಗಳನ್ನ ಮಾಡ್ತಾ ಹೋದ್ರೆ, ಇಷ್ಟಪಟ್ಟು ಕೃಷಿಯಲ್ಲಿ ತೊಡಸ್ಕೊಂಡ್ತಾ ಹೋದ್ರೆ ಬೆಳಿತೀವಿ ಅಲ್ವಾ? ಅದೇ ಸರ್, ಅದೇ ಸರ್, ಎಲ್ಲ ಮಾಡಿದ್ರೆ ಆಗ್ತದೆ. ಹೌದು ಹೌದು, ಎಲ್ಲ ಮಿಷಿನ್ ಅಲ್ಲಿ ಇಟ್ಕೊಂಡಿದ್ದೀನಿ, ಒಳ್ಳೆ ಮೆಣಸಿಗೆ ಬಿಡಿಸುವ ಮಿಷಿನ್ ಎಲ್ಲ ಉಂಟು ಸರ್, ಅದು ಟಿಲ್ಲರ್ ಗೆ ಫಿಟ್ ಮಾಡಿದ್ರೆ ತಿರುಗ್ತದೆ, ಅದು ಬಿಡಿಸಬಹುದು ಸರ್. ನೋಡಿ ನೋಡಿ, ಎಲ್ಲ ಸೌಕರ್ಯ ಮಾಡ್ಕೊಂಡಿದ್ದೀನಿ ಸರ್. ವಿರಾಜಪೇಟೆಯಿಂದ ಎಷ್ಟು ದೂರ ಆಗುತ್ತೆ ನಿಮ್ದು ಹರಿಹರ? ಅಂದಾಜು 30 ಕಿಲೋಮೀಟರ್ ಆಗ್ತದೆ ಸರ್. 30 ಚಿತ್ತಗಿರಿ ಪಂಚಾಯತ್ ಸರ್. ನಮ್ಮಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಸರ್, ಸುಮಾರು ಜನಕ್ಕೆ ಗೊತ್ತುಂಟು, ಸುಮಾರು ಮಡಿಕೇರಿ ಆ ಕಡೆಯಿಂದ ಬರ್ತಾರೆ. ಕೃಷಿಯಲ್ಲಿ ಎಷ್ಟು ಕೆಲಸ ಮಾಡಿದ್ರು ಸಾಲದೆ ಅಲ್ವಾ? ಅದೇ ಸರ್, ಮೊದಲೆಲ್ಲ ದೊಡ್ಡ ಭತ್ತ ಬೆಳೆದಿದ್ದೆ, ಬೆಳಿಗ್ಗೆ ಜೀಪ್ ಅಲ್ಲಿ ಎಳಿತಿದ್ದೆ ಸರ್, ಗದ್ದೆ ಎಲ್ಲ ಇದು ಹೊರೆ ಎಲ್ಲ, ಬೆಳಿಗ್ಗೆ 7 ಗಂಟೆಗೆ ಹೋಗಿ ನಿಲ್ಸ್ಬಿಡುದು ಅಷ್ಟು ಇಂಟ್ರೆಸ್ಟ್ ಮೊದಲೆಲ್ಲ ನೋಡಿ ನೋಡಿ. ಬೆಳಿಗ್ಗೆ ಎದ್ದಾಗೆ ನಿಲ್ಲಿಸ್ಬಿಟ್ಟು 100 ಹೊರೆ ಎಲ್ಲ ಹೊತ್ಕೊಂಡು ಜೀಪ್ ಅಲ್ಲಿ ಬರುತ್ತೆ, ಹೈಗೆ ಹಾಕಿದ್ರೆ ಬರ್ತದೆ. ಜೀಪ್ ಅಲ್ಲಿ ಎಳೆದಿದ್ದೀನಿ ಸುಮಾರು ವರ್ಷ. ಒಳ್ಳೆ ಬೆಳೆ ಆಯ್ತು, ಇಂಟಾನ್ ಮತ್ತೆ ದೊಡ್ಡಿ ಭತ್ತ. ಸಾಧಾರಣ ನಾನು ಲಕ್ಷ ಜನ ಇಟ್ಕೊಳ್ಳೋದು ಕಡಿಮೆ, ಒಂದ್ ಲೋಡ್ ಕೊಟ್ಟು ಒಂದ್ ರೂಮ್ ಫುಲ್ ನಾವು ಭತ್ತ ಇಡ್ತೀವಿ ಸರ್. ಮಾಡಿದ್ರೆ ಎಲ್ಲ ಆಗ್ತದೆ ಸರ್. ಹೌದು, ಕಾಫಿ ಓಲ್ಡ್ ರೋಬಸ್ಟ್ ಇದೆಯಾ? 2.4 ಚೆನ್ನಾಗಿದೆ ಜೀವನ. ನಾವು ಹೀಗೆ ಮಾತಾಡ್ತಾ ಹೋದ್ರೆ ಇನ್ನೂ ತುಂಬಾ ವಿಷಯಗಳಿದಾವೆ. ನಿಮ್ದು ಮಾತಾಡ ಬಹಳ ಖುಷಿ ಆಯ್ತು. ನಾನು 8-10 ವರ್ಷದಿಂದ ರೇಡಿಯೋ ಕೇಳ್ತಾ ಇರ್ತೀನಿ ಸರ್. ನನ್ನಲ್ಲಿ 4-5 ರೇಡಿಯೋ ಉಂಟು ಸರ್, ರೇಡಿಯೋ ಕೇಳೋದು ಇಂಟ್ರೆಸ್ಟ್. ಹೌದು, ಎಲ್ಲಾದ್ರೂ ಹೋಗುವಾಗ ಕಾರಲ್ಲಿ ರೇಡಿಯೋ ಮೊದಲು ಹಾಕ್ಬಿಟ್ಟು ಹೋಗೋದು. ಸಲ ಬೈತಾರೆ ನಿಮ್ದು ಯಾವಾಗಲೂ ರೇಡಿಯೋದ ತೊಂದರೆ ಅಂತ. ಇಲ್ಲ, ನಿಮ್ದು ಈಗ ನಾನು ಪ್ರೋಗ್ರಾಮ್ ಕೇಳ್ಕೊಂಡು ಬಂದೆ ಸರ್. ರೇಡಿಯೋ ಕೇಳೋದು ಹೆಚ್ಚು, ನೋಡೋದ್ರಿಂದ ಕೇಳೋದೇ. ಹೌದು, ಮತ್ತೆ ಜ್ಞಾನಾರ್ಜನೆಗೆ ಮಾಧ್ಯಮ ಆದಷ್ಟು ಹೀಗೆ ಮಾಡಿದ್ರೆ ಹೀಗೆ ಆಗ್ತದೆ ಅಂತ ಗೊತ್ತಾಗ್ತದೆ. ನೋಡಿ ನೋಡಿ, ಅದೇ ಟಿವಿ ನೋಡ್ತೀನಿ, ನ್ಯೂಸ್ ಡೈಲಿ ನೋಡ್ತೀನಿ. ನೋಡಿ, ಅದೇ ಲವಲವಿಕೆಯಿಂದ ನಾವು ಜೀವನ ಮಾಡ್ತಾ ಇದ್ರೆ ಒಳ್ಳೇದೇ ಅಲ್ವಾ? ಅದೇ ಸರ್, ಆಕ್ಟಿವಾಗಿರ್ಬೇಕು ಸರ್. ನಿಜ, ಬಹಳ ಖುಷಿ ಆಯ್ತು. ಆಕಾಶವಾಣಿ ಬಂದ್ರೆ ಬರ್ತೀವಿ. ಬನ್ನಿ ಬನ್ನಿ, ದಯಮಾಡಿ ಬನ್ನಿ, ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ. ಧನ್ಯವಾದ ತಿಮ್ಮಯ್ಯ. ಕೇಳುಗರಿಗೆಲ್ಲ ಧನ್ಯವಾದ. ನಮಸ್ಕಾರ. ನಿಮಗೂ ನಮಸ್ಕಾರ. ಕೇಳುಗರೆ, ಇದುವರೆಗೆ ವಿರಾಜಪೇಟೆ ತಾಲೂಕು ಹರಿಹರ ಗ್ರಾಮದ ಪೆಮ್ಮಣಮಡ ಮುರಳಿ ತಿಮ್ಮಯ್ಯ ಇವರ ಕೃಷಿ ಅನುಭವಗಳು ಬಿತ್ತರವಾದವು. ಅದರಲ್ಲೂ ವಿಶೇಷವಾಗಿ ಅವರು ತಾಳೆ ಬೆಳೆಯಲ್ಲಿ ಹೇಗೆ ಸಾಗಿದರು ಅನ್ನೋದನ್ನ ವಿವರಿಸಿದರು. ಅವರ ಸಂಪರ್ಕಕ್ಕೆ ಸಂಖ್ಯೆ 9449-89-76736. 9449-89-76736. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುವರೆ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ಡಾಕ್ಟರ್ ವಿಜಯ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ. ಕೆಲವರೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರೋ ಕರ್ನಾಟಕ ಡೀನ ದೇವಯ್ಯ. ಜೊಂಪೆ ಮುಖ್ಯಾಂಶಗ. ಜನವರಿ 28 ಮತ್ತು 29ರಂದು ಕ್ರೀಡಾ ತರಬೇತಿ ಶಿಬಿರ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಿಸಿ ನಾಗೇಶ್ ನೇಮಕ. ಜೊಂಪೆನ ವಿವರ. ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ 2021-22ನೇ ಸಾಲಿನಲ್ಲಿ ಜಿಲ್ಲೆನ ಪರಿಶಿಷ್ಟ ಜಾತಿ ಹಂಗೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮಡಿಕೇರಿನ ಜನರಲ್ ತಿಮ್ಮಯ್ಯ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಜನವರಿ 28 ಮತ್ತು 29ರಂದು ಕ್ರೀಡಾ ತರಬೇತಿ ಶಿಬಿರ ನಡೆದಿದೆ. ಕ್ರೀಡಾ ತರಬೇತಿ ಶಿಬಿರದಲ್ಲಿ ಸೇರಿಕೆ ಇಷ್ಟ ಇರುವ ಪರಿಶಿಷ್ಟ ಜಾತಿ ಹಂಗೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗ ಜನವರಿ 28ರಂದು ಬೆಳಗ್ಗೆ 9 ಗಂಟೆಗೆ ಜಾತಿ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್, 2 ಫೋಟೋದೊಟ್ಟಿಗೆ ಮಡಿಕೇರಿನ ಜನರಲ್ ತಿಮ್ಮಯ್ಯ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ನೋಂದಣಿ ಮಾಡಿ ಕಣಕ್ಕು. ಹೆಚ್ಚಿನ ವಿವರಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಂಪರ್ಕಿಸಕತ್ತ ಸಹಾಯಕ ನಿರ್ದೇಶಕರಾದ ಗುರುಸ್ವಾಮಿ ಅವು ತಿಳಿಸಿದರು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಿಸಿ ನಾಗೇಶ್ ನೇಮಕಗಳು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೊಸದಾಗಿ ಉಸ್ತುವಾರಿ ಸಚಿವರ ನೇಮಕಾತಿ ನಡೆದಿದ್ದು, ಜಿಲ್ಲಾ ಉಸ್ತುವಾರಿ ಒಟ್ಟಿಗೆ ಆಯಾ ಜಿಲ್ಲೆಗಳ ಕೋವಿಡ್ ನಿರ್ವಹಣಾ ಮೇಲುಸ್ತುವಾರಿ ಹೊಣೆ ಸಹ ಒಟ್ಟು. ಕರ್ನಾಟಕ ಕೈಗಾರಿಕಾ ಸಂಸ್ಥೆಗಳ ಕಾಯ್ದೆ 1963 ಕಲಂ 3 ಹಂಗೆ ಕರ್ನಾಟಕ ನಿಯಮ 1964 ನಿಯಮ 9 ಮೇರೆಗೆ ಕೊಡಗು ಜಿಲ್ಲೆಯಲ್ಲಿ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗ, ಹೋಟೆಲ್, ಕೈಗಾರಿಕಾ ಸಂಸ್ಥೆಗ ಹಿಂಗೆ ಬೇರೆ ಬೇರೆ ಸಂಸ್ಥೆಗಳಿಗೆ ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಕಡ್ಡಾಯ ಆಗಿ ತಮ್ಮಲ್ಲಿ ಕೆಲಸ ಮಾಡುವ ನೌಕರರಿಗೆ ವೇತನ ಸಹಿತ ರಜೆ ಕೊಡಕು, ತಪ್ಪಿದಲ್ಲಿ ಕಾಯ್ದೆ ಹಂಗೆ ನಿಯಮಗಳ ಉಲ್ಲಂಘನೆಗಾಗಿ ಸಂಬಂಧಿಸಿದವರ ವಿರುದ್ಧ ಕಾಯ್ದೆ ಮತ್ತು ನಿಯಮಗಳಡಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ತಕ್ಕಂಡವೆತ ಕಾರ್ಮಿಕ ಅಧಿಕಾರಿ ಅನಿಲ್ ಬಗಟಿಯವು ತಿಳಿಸಿದಳು. ಆತ್ಮನಿರ್ಭರ ಭಾರತ ಅಭಿಯಾನದ ಅಂಗವಾಗಿ ಪಿಎಂಎಫ್ಎಂಇ ಯೋಜನೆಯಡಿ ಕೊಡಗು ಜಿಲ್ಲೆಗೆ ಕಾಫಿ ಬೆಳೆನ ಆಯ್ಕೆ ಮಾಡಿದ್ದು, ಅಸಂಘಟಿತ ಆಹಾರ ಸಂಸ್ಕರಣಾ ಉದ್ದಿಮೆಗಳ ಉನ್ನತೀಕರಣಕ್ಕೆ ಮತ್ತೆ ವಿಸ್ತರಣೆಗೆ ಅವಕಾಶ ಕಲ್ಪಿಸಿದ್ದು, ಈ ಯೋಜನೆಯಡಿಯಲ್ಲಿ ಕೊಡುವ ಸಾಲ ಸೌಲಭ್ಯಗಳಿಗೆ ಹಾಲಿ ಇರುವ ಶೇಕಡ 35% ಸಹಾಯಧನಕ್ಕೆ ರಾಜ್ಯ ಸರ್ಕಾರದ ಶೇಕಡ 15% ಹೆಚ್ಚುವರಿ ಸಹಾಯ ಹಣದೊಟ್ಟಿಗೆ ಒಟ್ಟು ಸಹಾಯ ಹಣನ ಶೇಕಡ 35% ಶೇಕಡ 50% ಹೆಚ್ಚಿಸಲು. ಹೆಚ್ಚಿನ ವಿವರಕ್ಕೆ ಜಂಟಿ ಕೃಷಿ ನಿರ್ದೇಶಕ ಇಲಾಖೆನ ಸಂಪರ್ಕಿಸಕ. ಜಿಲ್ಲಾಡಳಿತ ವತಿಯಿಂದ ಜನವರಿ 26ರಂದು ಬೆಳಗ್ಗೆ 9 ಗಂಟೆಗೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆ ನಡೆದಿದೆ. ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಧ್ವಜಾರೋಹಣ ನಡೆದಿದೆ. ರಾಜ್ಯದ ಅಲ್ಪಸಂಖ್ಯಾತರ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಅರ್ಹ ವಿದ್ಯಾರ್ಥಿಗಳಿಂದ 2021-22ನೇ ಸಾಲಿಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಮೆಟ್ರಿಕ್ ಆದ ವಿದ್ಯಾರ್ಥಿಗಳಿಂದ ಆನ್ಲೈನ್ ಅರ್ಜಿ ಕರೆದಳು. ಎನ್ಎಸ್ಪಿಲಿ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗ ವಿದ್ಯಾರ್ಥಿ ವೇತನ ತಕ್ಕಣಿಕೆ ಎನ್ಎಸ್ಪಿ ಪೋರ್ಟಲ್ಲಿ ಅರ್ಜಿ ಸಲ್ಲಿಸಕು. ಅರ್ಜಿ ಕೊಡುಗೆ 31 ಕಡೆ ದಿನ ಆಗುತ್ತದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಜಿಲ್ಲಾ ಅಧಿಕಾರಿ ಮಮತಾ ಅವು ತಿಳಿಸಿದಳು. ಇದೇ ಜನವರಿ 23ರಂದು ನಡೆಯುತ್ತಿದ್ದ ರಾಷ್ಟೀಯ ಪಲ್ಸ್ ಪೋಲಿಯೋ ಜಂಬರನ ಫೆಬ್ರವರಿ 27ಕ್ಕೆ ಮುಂದೂಡಿಯುಳ್ಳುತ್ತಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ ಅವರು ತಿಳಿಸಿದರು. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಾರ್ಯಾಲಯದ ಜಂಟಿ ನಿರ್ದೇಶಕರನ್ನ ಭೇಟಿ ಮಾಡಿಕೆ ಇಷ್ಟ ಇರುವ ಮಾಜಿ ಸೈನಿಕರು ವಾರದ ಗುರುವಾರ ಮತ್ತು ಶುಕ್ರವಾರದಂದು ಕಾರ್ಯಾಲಯದ ಕೆಲಸದ ಸಮಯದಲ್ಲಿ ಇದ್ದವೆತ ಸೈನಿಕ ಕಲ್ಯಾಣ ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿದರು. ಜಿಲ್ಲೆಯಲ್ಲಿ ಇಂದು 657 ಹೊಸ ಕೋವಿಡ್ 19 ಪ್ರಕರಣ ದೃಢ ಆಗಿತ್ತು. ಜಿಲ್ಲೆಯ ಒಟ್ಟು ಕೋವಿಡ್ 19 ಪ್ರಕರಣ ಸಂಖ್ಯೆ 35,000 ಆಗಿದ್ದು ಕಳೆದ 24 ಗಂಟೆಗಳಲ್ಲಿ ಯಾವುದೇ ಸತ್ತ ವರದಿ ಆಗಲಿ. 3,196 ಸಕ್ರಿಯ ಪ್ರಕರಣಗಿದ್ದು ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 232 ಆಗಿದ್ದು ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವ್ ದರ ಶೇಕಡಾ 113.86 ಆಗುತ್ತದೆ. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸ್ಯಾನ್ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್ ಡಿಟಿಸಿಪಿ ಅಪ್ರೂವ್ಡ್ ನಿವೇಶನಗಳು ಎಲ್ಲವೂ ಅಭಿವೃದ್ಧಿ ಹೊಂದಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪ್ರಿಯ ಪಟ್ಟಣದಲ್ಲಿ ಸ್ಯಾನ್ಸಿಟಿ. ಸಂಪರ್ಕಿಸಿ 9243000223. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22557171. ನಾನು ನನ್ನ ಟೂ ವೀಲರ್ ನಲ್ಲಿ ಯಾವ ಕಡೆ ಸುತ್ತಾಡಕ್ಕೆ ಹೋದ್ರೂ ವಿಶೇಷವಾಗಿ ಎಲ್ಲರ ಗಮನ ನನ್ನ ಕಡೆಗೆ ಇರುತ್ತೆ. ಯಾಕಂದ್ರೆ ನನ್ನ ಜೊತೆ ಇದೆ ಹೋಂಡಾ ಹೈನೆಸ್ CB350RS. ಅತಿ ಕಡಿಮೆ ಬಡ್ಡಿ ದರದಲ್ಲಿ ಪೂರ್ಣ ಪ್ರಮಾಣದ ಫೈನಾನ್ಸ್ ವ್ಯವಸ್ಥೆನೂ ಮಾಡಿಕೊಡ್ತಾರೆ. ಖರೀದಿಗಾಗಿ ಬನ್ನಿ ಹೋಂಡಾ ಬಿಗ್ ವಿಂಗ್, ಮೈಸೂರು ಸೆಂಟ್ರಲ್, ಸರಸ್ವತಿಪುರಂ, ಮೈಸೂರು. ಕಾಲ್ 7676855340. ವಿರಾಜಪೇಟೆಯ ಎಂವಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಸ್ಎ ಹಾಗೂ ಬ್ಲೂಬೆಲ್ ಕಂಪನಿಗಳ ಉತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ ತೂಕದ ಯಂತ್ರಗಳು ಹಾಗೂ ಮಾಯಿಸ್ಚರ್ ಟೆಸ್ಟಿಂಗ್ ಮಷಿನ್ಗಳು ಲಭ್ಯ. ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ ಎಂವಿ ಎಲೆಕ್ಟ್ರಾನಿಕ್ಸ್, ಜೈನ್ ಸ್ಟ್ರೀಟ್, ವಿರಾಜಪೇಟೆ. ಕಾಲ್ 9449656875. ನಾಸ್ ಫರ್ನಿಚರ್ ನಲ್ಲಿ ಗ್ಲಾಸ್ ಡೈನಿಂಗ್ ಸೆಟ್, ವುಡನ್ ಕಾಟ್, ಕಾರ್ನರ್ ಸೋಫಾ, ವುಡನ್ ಸೋಫಾ, ಡ್ರೆಸ್ಸಿಂಗ್ ಮಿರರ್, ಎಲ್ಇಡಿ ಸ್ಟ್ಯಾಂಡ್, ವುಡನ್ ಆಲ್ಮೇರಾ, ನಂದಿ ಟೀಕುಟ್ ಸೋಫಾ ಸೆಟ್. ನೀವು ಬಯಸಿದ ಅಳತೆಗೆ ತಕ್ಕಂತೆ ಫರ್ನಿಚರ್ ಗಳನ್ನು ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು. ನಾಸ್ ಫರ್ನಿಚರ್, ಕಾಲೇಜ್ ರೋಡ್, ಮಡಿಕೇರಿ. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಗೋಣಿಗೋಪತ್ರ ವಾಸಾಂಜ ದಾಯಂಡ ಎನ್ ಸುಬ್ಬಯ್ಯ ಚುಬ್ಬಕ್ಕೆ ಇಂದು ಮರಣಪಟ್ಟಿತು. 58 ವಯತ್ರ ದಾಯಂಡ ಎನ್ ಸುಬ್ಬಯ್ಯ ಚುಬ್ಬಕ್ಕೆ ಐಂಗಡ ಆಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 3 ಗಂಟೆಗೆ ಬಲ್ಯ ಮುಂಡೂರುಳ್ಳ ಒಕ್ಕ ತೋಟಂಗುಳುತ್ತಲು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಕಣ್ಣಚಂಡ ಜಾಗೃತಿ ವಿಮಯ. ನಿನಾಂದು ಮಡಿಕೇರಿ ನಗರ ಹತ್ರ ತಾಲೂಕು ಪಂಚಾಯತ್ ಸಾಮರ್ಥ್ಯ ಸೌಧ ಸಭಾಬಡೇಲು ಕೋವಿಡ್ 19 ಪುರ್ತಕ ಕೊಂಡ ಬಪ್ಪಂಡ ಮೀದ ಕಾರ್ಯಪಡೆ ಸಮಿತಿ ಸಭೆ ಶಾಸಕ ಕೆಜಿ ಬೋಪಯ್ಯ ಅಯಂಡ ಕೊರವು ಕಾರ್ಯಕೆಲೆ ನಡೆದತ್ತು. ಸಭೆಯಲ್ಲಿ ತಕ್ಕ ಬರಂದಾವು ಸರ್ಕಾರ ಹತ್ರ ಮಾರ್ಗಸೂಚಿನ ಪ್ರತಿಯೊಬ್ಬನು ಪಾಲನೆ ಮಾಡಿಕೊಂಡು ಕೊರೋನಾ ಕಾಯಿಲೆಗೆ ಸಂಬಂಧಪಟ್ಟನಕ್ಕೆ ಎದೆ ಉದಾಸೀನ ಮಾಡತೆ ಬೋಂಡಿಯಾನ ಎಚ್ಚರ ಹೊಡೆತೊಂಡು ಅವು ಸೂಚನೆ ಕೊಡ್ತತ್ತು. ಜಿಲ್ಲಾಡಳಿತ ಹತ್ರ ಆದ ನೆಲೆ ಮತ್ತೊಂದು ಪೊಲಕ 9 ಗಂಟೆಗೆ ನಗರ ಹತ್ರ ಜನರಲ್ ತಿಮ್ಮಯ್ಯ ಕಳಿ ಪರಂಬುಲು ಗಣರಾಜ್ಯೋತ್ಸವ ನಾಳಿನ ಕೈಪ ಸಮಾಜ ಕಲ್ಯಾಣ ಪಿನ ಬಯತುಳು ವರ್ಗತ್ರ ಕಲ್ಯಾಣ ಇಲಾಖೆ ಪಿನ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳಾನ ಕೋಟ ಶ್ರೀನಿವಾಸ ಪೂಜಾರಿ ಅವು ಬಾವುಟತನ ಪಾರ್ಚುಡುವ. ಈ ಕಾರ್ಯಕ್ರಮದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಶಾಸಕ ಅಪ್ಪಚ್ಚು ರಂಜನ್, ಶಾಸಕ ಕೆಜಿ ಬೋಪಯ್ಯ ಕೂಡ್ನಕ್ಕೆ ಮುಖ್ಯಪಟ್ಟವು ಕೂಡಿಯಾಡುವುದುಂಡು. ದಂಡಾರ್ಥಿ 20-21 ಸಾಲರ ಉದ್ಯಮಶೀಲತಾ ಯೋಜನೆರಡಿರ ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹತ್ರ ಆದ ನೆಲೆ 1 ಲಕ್ಷ ರೂಪಾಯಿ ಸಹಾಯಧನ ಯೋಜನೆರಡಿಲು ನಿನಾಂದ್ ವಿರಾಜಪೇಟೆರ ಮಂಜುಬೀನ್ ಕಿಟ್ಟಯ್ಯ ಅಣ್ಣುವೈಂಗಕ್ ಶಾಸಕ ಕೆಜಿ ಬೋಪಯ್ಯ ಅವು ಆಟೋ ರಿಕ್ಷಾತ್ತನ ಕೊಡುತ್ತತ್ತು. ಈ ನೇರತ್ ನಿಗಮತ್ರ ಜಿಲ್ಲಾ ವ್ಯವಸ್ಥಾಪಕ ಚಂದ್ರಶೇಖರ್ ಹಾಜರಿಂಜತ್. ಕರ್ನಾಟಕ ಕೈಗಾರಿಕಾ ಸಂಸ್ಥೆರ ಕಾಯ್ದೆ 1963 ಕೊಡಗು ಜಿಲ್ಲೆರ ಅಂಗಡಿ ಪಿನ್ಯ ವಾಣಿಜ್ಯ ಸಂಸ್ಥೆ ಹೋಟೆಲ್ ರೆಸ್ಟೋರೆಂಟ್ ರೆಸಾರ್ಟ್ ಕಾರ್ಖಾನೆ ಕೈಗಾರಿಕಾ ಸಂಸ್ಥೆ ಪ್ಲಾಂಟೇಷನ್ ಕೂಡ್ನನೆಕೆ ಬೋರೆ ಸಂಸ್ಥೆಲು ಇದೇ 26 ಗಣರಾಜ್ಯೋತ್ಸವ ಹತ್ರ ನಾಳ್ರಂದು ವೇತನ ಕೂಟಕ್ಕೆ ರಜಾ ಕೊಡಪಕ್ಕೆ ಸೂಚನೆ ಕೊಡುತ್ತಿತ್ತು. ತಪ್ಪನ ಇಂಡ ಮೀದ ಕಡಪತ್ರ ಕ್ರಮ ಅರ್ಥವಾಂದು ಕಾರ್ಮಿಕ ಅಧಿಕಾರಿ ಅನಿಲ್ ಬಗಟಿಯವು ಅರಿಚಿಟಿತು. ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಪಿನ್ನ ಕ್ರೀಡಾ ಇಲಾಖೆ ರಾದ ನಿಲ್ ದಂಡನೇ ಸಾಲ ಜಿಲ್ಲೆರ ಪರಿಶಿಷ್ಟ ಜಾತಿ ಪಿನ್ನ ಪರಿಶಿಷ್ಟ ಪಂಗಡತ್ರ ವಿದ್ಯಾರ್ಥಿಯಕ್ಕೆ ಇದೇ 28 ಪಿನ್ನ 29 ನಗರತ್ರ ಜನರಲ್ ತಿಮ್ಮಯ್ಯ ಕಳಿಪರಂಬುಲು ಕ್ರೀಡಾ ತರಬೇತಿ ಶಿಬಿರ ನಡೆಪದುಂಡು. ಕೂಡಿಯಾಡುವಕ್ಕೆ ಇರಾದೆ ಉಳ್ಳವು ಇದೇ 28 ಬೋಂಡಿಯನ ದಾಖಲೆಯೊಡೆ ಪೋಯ್ತು ಕಳಿಪರಂಬುಲು ನೋಂದಣಿ ಮಾಡಿಯೊಲ್ಲೊಂದು ಇಲಾಖೆಯ ಸಹಾಯಕ ನಿರ್ದೇಶಕ ಗುರುಸ್ವಾಮಿ ಅರಿಚಿಟಿತು. ಕೊಡ್ಲಿಪೇಟೆ ಹೋಬಳಿರ ಕಟ್ಟೆಪುರ ಊರಲು ಕಾಡಾನೆಯಡ ಹಾವಳಿ ಅದಿಯಾಯಂಡುಂಡು ಜನ ಬೊಟ್ಟಿಯಂಡು ಜೀವನ ನಡೆತುವಕ್ಕೆ ಆಯಿತು. ತೊಡಿಕೆ ಆನೆಯಳ ದೌತುವಕ್ಕೆ ಅರಣ್ಯ ಇಲಾಖೆ ಕ್ರಮ ಅಡ್ತೊಂಡು ಊರುಕಾರ ಹೊರತ ಮಾಡಿತು. ಅದೇ ಪೋಲೆ ನಾಪೋಕ್ಲು ಕೊಳಕೆರಿ ಊರಲು ಆನೆಯ ಕೂಡಿಯಂಡು ಸುಮಾರು ಫಸಲು ನಷ್ಟ ಮಾಡಿಯಂಡು ಉಂಡು ಆನೆ ಕಾಟ ತಡಪಕ್ಕೆ ಅರಣ್ಯ ಇಲಾಖೆ ಕ್ರಮ ಅಡ್ತಂಡಿಲ್ಲ ಎಂದು ಊರುಕಾರ ದೂರಿತು. ಆತ್ಮನಿರ್ಭರ ಭಾರತ ಅಭಿಯಾನತ್ರ ಅಂಗವಾಯಿತು ಪಿಎಂ ಎಫ್ಎಂಇ ಯೋಜನೆರಡಿಲು ಕೊಡಗು ಜಿಲ್ಲೆಗೆ ಕಾಫಿ ಬೊಳೆನ ಆಯ್ಕೆ ಮಾಡಿ ತಿಂಜಿತು. ಅಸಂಘಟಿತ ಆಹಾರ ಸಂಸ್ಕರಣ ಉದ್ದಿಮೆರ ಉನ್ನತೀಕರಣ ಪಿನ ವಿಸ್ತರಣೆಗೆ ನಲ್ಲ ಅವಕಾಶ ಕೊಡುತ್ತಿತ್ತು. ಈ ಯೋಜನೆರಡಿಲು ಕೊಡುವ ಸಾಲ ಸೌಲಭ್ಯಕ್ಕೆ ಹಾಲಿ ಉಳ್ಳೋ 65% ಸಹಾಯಧನಕ್ಕೆ ರಾಜ್ಯ ಸರ್ಕಾರ 15% ಜಾಸ್ತಿ ಸಹಾಯಧನತನ ಕೂಟಕ್ಕೆ ಒಟ್ಟು 35% ಏರ ಮಾಡಿತು. ಈ ಸಹಾಯಧನ ವೈಯಕ್ತಿಕ ಉದ್ದಿಮೆದಾರಂಗ ರೈತ ಉತ್ಪಾದಕ ಗುಂಪು ಸ್ವಸಹಾಯ ಗುಂಪು ಒಕ್ಕೂಟ ಸಹಕಾರಿ ಸಂಸ್ಥೆಗೆ ಅನ್ವಯ ಚುಡುವ. ಈ ಯೋಜನೆರಡಿಲು ಇಕ್ಕಕಲೆ ಅರ್ಜಿ ಇಟ್ಟಿತುಳ್ಳು ಪಿನ ಸಾಲ ಮಂಜೂರಾತಿ ಆಯಿತುಳ್ಳು ಅರ್ಜಿದಾರಂಗಕ್ಕೂ ಹೆಚ್ಚುವರಿ ಆಯಿತುಳ್ಳು ಸಹಾಯಧನ ಅನ್ವಯ ಚುಡುವ. ಆಸಕ್ತ ಫಲಾನುಭವಿಯ ಪಿಎಂಎಫ್ಎಂಇ ಪೋರ್ಟಲ್ ಅರ್ಜಿ ನೋಂದಾಯಿ ಚುಡೋಲುಂದು ಜಂಟಿ ಕೃಷಿ ನಿರ್ದೇಶಕಗಳಾದ ಶಬಾನಾ ಎಂ ಶೇಖವು ಅರಿಚಿಟಿತು. ಇಂದು ಕೊಡಗು ಜಿಲ್ಲೆರ ಮಡಿಕೇರಿ ತಾಲೂಕಲು 223, ಸೋಮರ್ಪೇಟೆ ತಾಲೂಕಲು 245, ಪಿನ್ನ ವಿರಾಜಪೇಟೆ ತಾಲೂಕಲು 199 ಒಟ್ಟು 657 ಕೋವಿಡ್ 19 ಪ್ರಕರಣ ದಾಖಲಾಯಿತು. ಇಕ್ಕ ಜಿಲ್ಲೆಯಲ್ಲಿ ಸಕ್ರಿಯ ಪ್ರಕರಣ 3196, ಪಿನ್ನ ಕಂಟೈನ್ಮೆಂಟ್ ವಲಯ 230 ದಂಡು ಉಂಡೆಂದು ಜಿಲ್ಲಾಧಿಕಾರಿ ಕೋವಿಡ್ಗೆ ಸಂಬಂಧಪಟ್ಟ ಮಾಹಿತಿ ತಂದಿತು.